ಸಾಕಷ್ಟು ಈ ಸಾವಯವ ಗೊಬ್ಬರಕ್ಕೇನತಿ ಬೇರೆ ಬೇರೆ ಕಡೆ ಮೊರೆ ಹೋಗ್ತಾ ಇದಾರೆ. ಮೊರೆ ಹೋಗ್ತಾ ಇದಾರೆ ಅಂತಂದ್ರೆ ಬಯಲುಸೀಮೆ ಕಡೆ ಹೋಗ್ಬಿಟ್ಟೇನತಿ. ನಾವೇನು ಕುರಿಕಿ ಗೊಬ್ಬರ ಏನೈತಿ ತರೋದಿರ್ಬೋದು, ದನದ ಕೊಟ್ಟಿಗೆ ಗೊಬ್ಬರ ತರೋದಿರ್ಬೋದು, ಸಾಕಷ್ಟು ದುಡ್ಡು ಏನೈತಿ ಇನ್ವೆಸ್ಟ್ ಮಾಡ್ತಾರ. ಅದೇ ಇನ್ವೆಸ್ಟ್ಮೆಂಟ್ ಏನೈತಿ ನೀವು ಅಡಿಕೆ ಗೊಬ್ಬರ ತಯಾರಿಕೆಯಲ್ಲಿ ಏನೈತಿ ನೀವು ಶ್ರಮ ವಹಿಸಿದ್ರೆ ಅಲ್ಲಿ ಏನ್ ಸಿಗ್ತಕ್ಕಂತ ಗೊಬ್ಬರಕ್ಕಿಂತ ಉತ್ಕೃಷ್ಟವಾದ ಗೊಬ್ಬರ ಏನೈತಿ ಸಿಗಕ್ಕೇನತಿ ಇಷ್ಟ ಆಗುತ್ತೆ. ಈಗ ಇಲ್ಲಿ ಏನೈತಿ ನಮಗೆ ಅಲ್ಲಿಕ್ಕಿಂತ ದುಡ್ಡು ಏನೈತಿ ಬಹಳ ಉಳಿತಾಯ ಆಗುತ್ತೆ. ಇಲ್ಲಿ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳು ಏನೈತಿ ನಮಗೆ ಸಾಮಗ್ರಿಗಳು ಏನೇನ್ ಬೇಕಾಗುತ್ತೆ ಅಂತಂದ್ರೆ ನಾ ಹೇಳ್ದಂಗೆ ಏನತಿ ಇವನ್ನೆಲ್ಲ ಏನತಿ ಕೂಡಿ ಒಂದ್ ಕಡೆ ಏನತಿ ಇಟ್ಕೋಬೇಕಾಗತ್ತೆ. ಮತ್ತೆ ನಮಗೆ ದುಡ್ಡು ಏನಾದ್ರೂ ಅವಶ್ಯಕತೆ ಏನತಿ ದುಡ್ಡಿನ ಏನತಿ ನಮ್ಮ ತೊಂದರೆ ಇಲ್ಲ ಅಂತಂದ್ರೆ ಇವರು ಅದನ್ನ ಪಿಟ್ ಏನತಿ ಮಾಡ್ಕೋಬಹುದು. ಇವಾಗ ಗೊಬ್ಬರದ ಗುಂಡಿಗಳೇನೈತಿ ತಯಾರಿಕೆ ಮಾಡ್ಕೋಬಹುದು. ಗೊಬ್ಬರದ ಗುಂಡಿಗೆ ಏನೈತಿ ತಯಾರಿಕೆ ಮಾಡ್ಕೊಳ್ಳೋದಂತಂದ್ರೆ ಅದಕ್ಕೆ ಒಂದಿಷ್ಟು ಉದಾಹರಣೆ ಅಂತಂದ್ರೆ ನಮಗೆ ಸೈಜ್ ಏನೈತಿ ಹೇಳ್ಬೇಕಂತಂದ್ರೆ 3 ಅಡಿ ಆಗಲ್ಲ, 3 ಅಡಿ ಹತ್ರ ಉದ್ದ ಏನೈತಿ ನಾವು ನಮ್ಮ ಅನುಕೂಲಕ್ಕೆ ತಕ್ಕ ಹಂಗ ಅನುಕೂಲ ಅಂತಂದ್ರೆ ನಮ್ಮ ಹತ್ರ ಏನೈತಿ ಮಟೀರಿಯಲ್ ಎಷ್ಟಿದಾವು, ಎಷ್ಟು ಟನ್ ಮಟೀರಿಯಲ್ ಇದೆ ಅದ್ರ ಮೇಲ್ಗಡೆ ಏನೈತಿ ಅವಲಂಬನೆ ಆಗುತ್ತೆ ಸರ್ ಇಲ್ಲಿ. ಮತ್ತೆ ಅದ್ರ ಜೊತೆಗೆ ಏನಂತೆ ಇದು ನೆರಳು ಏನತಿ ಬೇಕು ನಮಗೆ. ಈ ಗೊಬ್ಬರ ಏನತಿ ತಯಾರು ಮಾಡ್ಕೋಬೇಕಂತಂದ್ರೆ ನೆರಳು ಬೇಕಾಗತ್ತೆ. ನೆರಳು ಯಾಕೆ ಬೇಕಾಗತ್ತೆ ಅಂದ್ರೆ ನಾವು ಅದರಲ್ಲಿ ಎರೆಹುಳು ಏನತಿ ಬಿಡೋದಿರ್ಬೋದು, ಸೂಕ್ಷ್ಮಾಣು ಜೀವಿಗಳು, ಈಗೇನತಿ ತಾಪಮಾನ ಏನತಿ ಏರಿಕೆ ಆದಾಗ ಗೊಬ್ಬರದಲ್ಲಿ ಇರ್ತಕ್ಕಂತ ನೀರೇನತಿ ಆವಿಯಾಗಿ ಹೋಗ್ಲಾರ್ದಂಗೇನತಿ ತಡೆಗಟ್ಟಲಿಕ್ಕೆ ನೆರಳು ಇರ್ತಕ್ಕಂತ ಪ್ರದೇಶ ಏನತಿ. ಈಗ ಸುಮಾರು ಏನತಿ 3 ಅಡಿ ಆಗಲ್ಲ, 3 ಅಡಿ ಹತ್ರ ಒಂದು 10 ಅಡಿ ಏನತಿ ಉದ್ದ ಅಂತ ಇತ್ತಂತಂದ್ರೆ ಇಂತ ಗುಂಡಿಯಲ್ಲಿ ಏನತಿ ಸುಮಾರು 2 ಟನ್ ಏನತಿ ನಾವು ಗೊಬ್ಬರ ಏನತಿ ಉತ್ಪಾದನೆ ಮಾಡಬಹುದು. ಈ 2 ಟನ್ ಉತ್ಪಾದನೆ ಮಾಡ್ಬೇಕಂತಂದ್ರೆ ನಮಗೆ ಸಾವಯವ ಏನತಿ ಒಂದು 2.5-3 ಟನ್ ಏನತಿ ನಮಗೆ ವೇಸ್ಟ್ ಏನತಿ ಬೇಕಾಗುತ್ತೆ. ಈ ಗುಂಡಿಗಳಲ್ಲಿ ಏನತಿ 3 ಟನ್ ವೇಸ್ಟ್ ಬೇಕಾಗುತ್ತೆ. ಈ ವೇಸ್ಟ್ ಏನತಿ ನಾವು ಇದು ವೇಸ್ಟ್ ಅಂತಂದ್ರೆ ಎಲ್ಲಾ ಮೂಲಗಳು ಬರೀ ಅಡಿಕೆ ಸಿಪ್ಪೆ ಅಡಿಕೆ ಗರಿ ಅಂತನಲ್ಲ, ನಿಮ್ಮ ತೋಟದಲ್ಲಿ ಇರ್ತಕ್ಕಂತ ಕಸ ಕಡ್ಡಿಗಳು ಸಂತನ ಇದರಲ್ಲಿ ಏನತಿ ಮಿಶ್ರಣ ಮಾಡಿದ್ನಿ ಅಂತಂದ್ರೆ ಉತ್ಕೃಷ್ಟವಾದ ಗೊಬ್ಬರ ಆಗುತ್ತೆ. ಈ ಗೊಬ್ಬರ ಏನತಿ ತಯಾರು ಮಾಡ್ಕೊಳಕ್ಕೆ ಇದು ಒಂದಿಷ್ಟ ಆಯ್ತು. ಇದ್ರ ಜೊತೆ ಜೊತೆಗೆ ಮತ್ತೆ ಏನ್ ಬೇಕು ನಮಗೆ ಅಂತಂದ್ರೆ ಈ ಆಯದ ಏನತಿ ಪಿಟ್ ರೆಡಿ ಮಾಡ್ಕೊಂಡ್ರಿ, ಇಲ್ಲ ಅಂತಂದ್ರೆ ಅದ್ರ ಬದಲಿಗೆ ಏನತಿ ಇವತ್ತು ಪ್ಲಾಸ್ಟಿಕ್ ಏನತಿ ಪಿಟ್ಗಳು ಏನತಿ ಸಿಗ್ತಾವ, ಸುಮಾರು 1600 ರೆಡಿಮೇಡ್ ಏನತಿ ಪಿಟ್ಗಳು ಸಿಗ್ತಾವ ಸರ್ ನಿಮಗೆ. ಸುಮಾರು ಏನತಿ ಒಂದು 1600 2000 2500 ಒಳಗಡೆ ಏನತಿ ಮಾರ್ಕೆಟ್ ಅಲ್ಲಿ ಸಿಗ್ತಾವ, ಅದನ್ನು ಸಂತೆನೂ ಉಪಯೋಗಿಸ್ಕೋಬಹುದು ನೀವು. ಬಟ್ ಅದೇನಾಗುತ್ತೆ ಅಂತಂದ್ರೆ ಈ ತರ ಕೊಳಿತಕ್ಕಂತ ಮಟೀರಿಯಲ್ಗೆ ಅದು ಸೂಕ್ತ ಅಲ್ಲ. ನೀವು ಗುಂಡಿ ಮಾಡ್ಕೊಳ್ಳೋದು ಇಲ್ಲಂತಂದ್ರೆ ಈ ತರ ಸಿಮೆಂಟ್ದಾಗ್ಲಿ ಇಲ್ಲಂತಂದ್ರೆ ಹಳೆ ಏನೈತಿ ವೇಸ್ಟ್ ಆಗಿರ್ತಕ್ಕಂತ ಕಡಪಾ ಕಲ್ಲುಗಳನ್ನ ಯೂಸ್ ಮಾಡ್ಕೊಂಡು ಮಾಡಬಹುದೇನತಿ. ಈ ತರ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮಟೀರಿಯಲ್ ಏನೈತಿ ಹೇಳ್ದಂಗೆ ಇದಕ್ಕೆ ನೀರ್ ಬೇಕು, ಒಂದು 200 ಡ್ರಮ್ ಏನತಿ ಒಂದು ಡ್ರಮ್ ಅಳತೆ ಇರ್ತಕ್ಕಂತ ನಿಮಗೆ ಡ್ರಮ್ ಬೇಕಾಗತ್ತೆ, ಮತ್ತೆ ಸಗಣಿ ಬೇಕಾಗತ್ತೆ, ಗಂಜಲು ಬೇಕಾಗತ್ತೆ, ಮತ್ತೆ ಹಳೆ ತಿಪ್ಪಿ ಗೊಬ್ಬರ ಬೇಕಾಗತ್ತೆ, ಬದುವಿನ ಮಣ್ಣು ಇರ್ತಕ್ಕಂಥದ್ದು ಬೇಕಾಗತ್ತೆ, ಮತ್ತೆ ಸೂಕ್ಷ್ಮಾಣು ಜೀವಿಗಳು ಇರ್ತಕ್ಕಂತ ನಮ್ಮ ಆಲ್ರೆಡಿ ಕತ್ಲಗೆರೆ ಫಾರ್ಮ್ ಅಲ್ಲಿ ಸಿಗ್ತಾ ಇದೆ, ಹಲವಾರು ಸೂಕ್ಷ್ಮ ಪೋಷಕಾಂಶಗಳದ್ದು ಜೈವಿಕ ಗೊಬ್ಬರ ಸಿಗ್ತಾ ಇದಾವು. ಅದೇ ತರ ಏನತಿ ಶಿಲೀಂಧ್ರ ನಾಶಕಗಳು ಅಂದ್ರೆ ನಮಗೆ ಶಿಲೀಂಧ್ರ ನಾಶಕಗಳು ಇದಾವು ಇಲ್ಲಿ, ಕಾಂಪೋಸ್ಟ್ ಕಲ್ಚರ್ ಅಂತ ಬರುತ್ತೆ. ಗೊಬ್ಬರ ಏನತಿ ಕರಗಿಸುವ ಗೊಬ್ಬರ ಏನತಿ ತಯಾರು ಮಾಡ್ತಕ್ಕಂತ ಏನತಿ ಒಂದಿಷ್ಟು ಸೂಕ್ಷ್ಮಾಣು ಜೀವಿಗಳು ಏನತಿ ಒಗ್ಗೂಡಿಸ್ತಕ್ಕಂತ ಏನತಿ ಇದು ಎಲ್ಲ ಬರುತ್ತೆ ನಮಗೆ. ಕಾಂಪೋಸ್ಟ್ ಕಲ್ಚರ್ ಸಿಗುತ್ತೆ, ಸುಮಾರು 1 ಟನ್ಗೆ 1 ಕೆಜಿ ಏನತಿ ಕಾಂಪೋಸ್ಟ್ ಕಲ್ಚರ್ ಬಳಕೆ ಮಾಡ್ಬೇಕಾಗತ್ತೆ. ಕಾಂಪೋಸ್ಟ್ ಕಲ್ಚರ್ ಸಿಗುತ್ತೆ, 2 ಟನ್ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ. ಮತ್ತೆ ಅದ್ರ ಜೊತೆಗೆ ಏನತಿ ರೋಗ ಕೀಟಗಳು ತಡೆಗಟ್ಟಲಿಕ್ಕೆ ಏನತಿ ನಮಗೆ ಸಾಕಷ್ಟು ಏನತಿ ಸುಡೋಮನಾಸ್ ಇದೆ, ಟ್ರೈಕೋಡರ್ಮಾ ಇದೆ, ಮೆಟರೈಜಿಯಂ ಇದೆ, ಮೈಕೋರೈಜಾ ಇದೆ. ಮೆಟರೈಜಿಯಂ ಸುಡೋಮನಾಸ್, ಮೆಟರೈಜಿಯಂ ಬಂದ್ಬಿಟ್ಟು ಗೊಣ್ಣೆ ಹುಳ ಏನತಿ ತಡೆಗಟ್ಟುತ್ತೆ, ಟ್ರೈಕೋಡರ್ಮ ಬಂದ್ಬಿಟ್ಟು ಶಿಲೀಂಧ್ರ ನಾಶಕ ಏನತಿ ಇದು ಮಾಡುತ್ತೆ, ಸುಡೋಮನಾಸ್ ಬಂದ್ಬಿಟ್ಟು ಬೇರೆ ತರದಂತೆ ಎಲ್ಲಾ ಶಿಲೀಂಧ್ರ ನಾಶಕಗಳನ್ನ ಸಾಯಿಸುತ್ತೆ. ಮತ್ತಿಲ್ಲಿ ಫಾಸ್ಫರಸ್ ಸಾಲಿಬಿಲೈಸಿಂಗ್ PSB ಅಂತ ಬರುತ್ತೆ, ಅದು ಈ ಭೂಮಿಯಲ್ಲಿ ಇರ್ತಕ್ಕಂತ ಏನತಿ ಫಾಸ್ಫರಸ್ ಏನತಿ ಜಾಸ್ತಿ ಏನತಿ ಉತ್ಪಾದನೆ ಮಾಡ್ತಾ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ರೈಸೋಬಿಯಂ ಹಾಕಿದ್ನಿ ಅಂತಂದ್ರೆ ಸಂತನ ನಮಗೆ ಅಜಿಟೋಬ್ಯಾಕ್ಟರ್ ರೈಸೋಬಿಯಂ ಇವ್ನ ಹಾಕಿದ್ನಿ ಅಂತಂದ್ರೆ ಭೂಮಿಯಲ್ಲಿ ಸಾರಜನಕ ಉತ್ಪಾದನೆ ಜಾಸ್ತಿ ಆಗುತ್ತೆ. ಈ ತರ ಏನತಿ ಮಟೀರಿಯಲ್ ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಇದನ್ನ ಯಾವ ತರ ಈಗ ಏನತಿ ಇವೆಲ್ಲ ಮಟೀರಿಯಲ್ ಇಟ್ಕೊಂಡ್ರಿ ನಿಮಗೆ ನಾ ಹೇಳ್ದಂಗೆ ಏನತಿ ನೀವೆಲ್ಲ ಏನತಿ ಸಂಪನ್ಮೂಲಗಳು ಅಂತಂದ್ರೆ ಅಡಿಕೆ ತೋಟದಲ್ಲಿರ್ತಕ್ಕಂತ ವೇಸ್ಟ್ಗಳನ್ನೆಲ್ಲ ಏನತಿ ಒಂದ್ ಕಡೆ ಹಾಕೊಂತೀರಿ. ಈಗ ಅಡಿಕೆ ಸಿಪ್ಪೆನೇತಿ ಹಸಿದ ಹಾಕ್ಬಾರ್ದು, ಅಡಿಕೆ ಸಿಪ್ಪೆನ ಏನ್ ಮಾಡ್ಬೇಕಂದ್ರೆ ಒಣಗಿಸಿರ್ಬೇಕು ಫಸ್ಟ್ ಏನತಿ, ಅದನ್ನ ಒಂದ್ ಕಡೆ ಏನತಿ ಡ್ರೈ ಏನತಿ ಮಾಡ್ಬೇಕು. ಸುಮಾರು 15 ದಿನ ತಿಂಗಳು ಏನತಿ ಒಣಗಿಸಿದ್ನಂತಂದ್ರೆ ಆ ನಂತರ ಏನೈತೆ ಗೊಬ್ಬರ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಜಾಸ್ತಿ ಒಣಗಿದ್ದ ಇದು ಏನು ಇಂತಿಷ್ಟು ದಿವಸಗಳಲ್ಲಿ ಒಣಗಿಸಬೇಕಂತ ಏನಾದ್ರೂ ಇದೆಯಾ ಅಥವಾ ಜಾಸ್ತಿ ಒಣಗಿದ್ರು ಏನು ಸಮಸ್ಯೆ ಇಲ್ವಾ? ಏನು ಸಮಸ್ಯೆ ಇಲ್ಲ ಸರ್, ಜಾಸ್ತಿ ಒಣಗಿದ್ರೆ ಸಮಸ್ಯೆ ಇಲ್ಲ, ಒಣಗಿಸಿದ್ರು ಒಳ್ಳೇದೇನತ್ತದ, ಎಷ್ಟು ಒಣಗುತ್ತೆ ಅಷ್ಟು ಒಳ್ಳೇದೇನತ್ತೆ. ಸುಮಾರು ಒಂದು ತಿಂಗಳು ಒಣಗಿದ್ರು ಸಾಕು ನಮಗೇನತ್ತೆ. ಆ ಒಣಗಿರ್ತಕ್ಕಂಥ ಮಟೀರಿಯಲ್ ಏನೈತಿ ನಾವೆಲ್ಲ ಏನತ್ತೆ ತಗೊಂಡು ಗುಡ್ಡಿಯಾಗಿ ಇಟ್ಕೊಂಡು, ಮತ್ತೆ ಅದ್ರ ಜೊತೆಗೆ ನಾನು ಹೇಳ್ದಂಗೆ ಏನೈತಿ ಆಳೆಗಳು ಇರ್ಬೋದು, ಗರಿಗಳು ಇರ್ಬೋದು, ಮತ್ತೆ ಬೇರೆ ಕಸಗಳು ಇರ್ಬೋದು, ಅವನ್ನೆಲ್ಲ ಏನತ್ತೆ ಗುಡ್ಡೆ ಹಾಕಬೇಕು. ಮತ್ತೆ ಇದ್ರ ಜೊತೆಗೆ ಏನ್ ಮಾಡ್ಬೇಕಂತಂದ್ರೆ ತೆಂಗಿನ ಗರಿ ನಿಮ್ ತೋಟದಲ್ಲಿ ಇತ್ತಂದ್ರೆ ಅಂತ ಯೂಸ್ ಮಾಡ್ಕೋಬಹುದು. ಈಗ ಇವೆಲ್ಲ ಏನತ್ತೆ ಬಹಳ ತೆಂಗಿನ ಗರಿ ಅಡಿಕೆ ಗರಿ ಇಂಥವೆಲ್ಲ ಆತಂತಂದ್ರೆ ಒಂದ್ ಸ್ವಲ್ಪ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಸುಮಾರು ಏನತ್ತೆ ಒಂದು 4 ಸೆಂಟಿಮೀಟರ್ ಅಂದ್ರೆ 5-6 ಇಂಚು ಒಂದ್ 10 ಇಂಚು ಗೇಣು ಚೀಟ ಅಂತಿರಲ್ಲ ಆ ತರದ ಗಾತ್ರದಲ್ಲಿ ಏನತ್ತೆ ಕಟ್ ಮಾಡಿ ಇಟ್ಕೊಂಡ್ರೆ ಬಹಳ ಒಳ್ಳೇದೇನತ್ತೆ. ಯಾಕಂದ್ರೆ ಅವನ್ನೆಲ್ಲ ಏನತ್ತೆ ಕೆಳಭಾಗದಲ್ಲಿ ಆಗ್ತಕ್ಕಂಥವು ಅವನ್ನ ಆ ತರ ಏನತ್ತೆ ಪ್ರಮಾಣ ಏನತ್ತೆ ಮಾಡ್ಕೋಬೇಕಾಗತ್ತೆ. ಅದನ್ನೆಲ್ಲ ತಯಾರ್ ಮಾಡ್ಕೊಳಕ್ಕಿಂತ ಮುಂಚಿತವಾಗಿ ಇನ್ನೊಂದೇನತ್ತೆ ನಮಗೆ ಈ ಗುಂಡಿ ಏನತ್ತೆ ತಯಾರು ಮಾಡ್ಕೊಂಡಿರ್ತಿರಲ್ಲ ಅದ್ರ ಸುತ್ತಮುತ್ತಲ ಏನತ್ತೆ ಯಾವ್ದು ಏನತ್ತೆ ನಮಗೆ ಗೆದ್ಲ ಇರ್ಲಾರ್ದಂಗ ಏನತ್ತೆ ನೋಡ್ಕೋಬೇಕು, ಇರುವೆ ಗೂಡುಗಳು ಏನಂತ ಇರ್ಲಾರ್ದಂಗ ನೋಡ್ಕೋಬೇಕು, ಅದ್ರ ಸುತ್ತಮುತ್ತಲ ಏನತ್ತೆ ನೀವು ಕ್ಲೀನ್ ಆಗಿ ಇಟ್ಕೋಬೇಕು. ಕ್ಲೀನ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಕೆಲಸ ಏನತ್ತೆ ಮಾಡ್ತಾ ಇರ್ಬೇಕು. ಇದನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದಂತಂದ್ರೆ ನಾವ್ ಏನತ್ತೆ ಕ್ಲೀನ್ ಅಂತಂದ್ರೆ ಮಾಮೂಲಿ ಕೈಲಿಂದ ಕಸ ಕಿತ್ತಿ ಎಲ್ಲ ಏನತ್ತೆ ಕ್ಲೀನ್ ಇಟ್ಕೊಳ್ಳೋದಿರ್ಬೋದು, ಇಲ್ಲಂತಂದ್ರೆ ಅಲ್ಲಿ ಇರುವೆ ಗೂಡು ಬತ್ತಂತಂದ್ರೆ ಅದಕ್ಕೆ ಕ್ಲೋರಿಫೈರಿಪಾಸ್ ಸ್ಪ್ರೇ ಮಾಡ್ತಾರ ಇನ್ಆರ್ಗಾನಿಕ್ ಮಾಡೋರು ಇತ್ತಂತಂದ್ರೆ. ಇಲ್ಲ ನಾವು ಆರ್ಗಾನಿಕ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಅರಿಶಿನ ಏನೈತೆ ಹಾಕೋದು, ಆ ಸ್ಪಾಟ್ಗೆ ಏನೈತೆ ನೀರ್ ಹಾಕಿಟ್ಟು ಆ ಗೂಡು ಏನೈತೆ ನಿರ್ವಹಣೆ ಮಾಡೋದು, ಈ ತರ ಆ ಸುತ್ತಮುತ್ತಲು ಇರ್ತಕ್ಕಂಥ ಏರಿಯಾ ಏನೈತೆ ನಾವು ಕ್ಲೀನ್ ಆಗಿ ಇಟ್ಕೋಬೇಕಾಗತ್ತೆ. ಅದ ನಂತರ ಏನೈತಿ ನಾವು ಇಲ್ಲಿ ನಾವು 200 ಡ್ರಮ್ ಏನೈತಿ ನೀರ್ ಇಟ್ಕೊಂಡಿರ್ತಾರಲ್ಲ ಅದಕ್ಕೇನೈತಿ ನಾವು ಸುಮಾರು 200 ಡ್ರಮ್ ಅಳತೆಗೇನೈತಿ ನಾವು ಒಂದು 10 ಕೆಜಿ ಸಗಣಿ, 10 ಕೆಜಿ ಗಂಜಲು, ಮತ್ತೆ ನಾವು ಹೇಳಿದಂಗೆ ಏನೈತಿ 1 ಕೆಜಿ ಇಲ್ಲಾಂದ್ರೆ 2 ಕೆಜಿ ಏನೈತಿ ಬದುವಿನ ಮಣ್ಣು, ಮತ್ತೆ ಅದ್ರ ಜೊತೆಗೆ ಏನೈತಿ ನಾವು ಹಳೆ ತಿಪ್ಪಿ ಗೊಬ್ಬರ ಸುಮಾರು ಒಂದು 4-5 ಕೆಜಿ ಏನೈತಿ ಹಳೆ ತಿಪ್ಪಿ ಗೊಬ್ಬರ, ನೆಕ್ಸ್ಟ್ ಅದ್ರ ಜೊತೆಗೆ ಏನೈತಿ ಒಂದು 100 ಗ್ರಾಮ್ ಇಂದ 200 ಗ್ರಾಮ್ ಏನೈತಿ ನಾ ಹೇಳ್ದಂಗೆ ಏನೈತಿ ಇದನ್ನ ಕಾಂಪೋಸ್ಟ್ ಕಲ್ಚರ್ ಅಂತ ಇರುತ್ತಲ್ಲ ಅದು, ಅದ್ರ ಜೊತೆಗೆ ಏನೈತಿ ನಾನು ಹೇಳಿದ ಉಳಿದವೆಲ್ಲ ಏನೈತಿ ಯೂಸ್ ಮಾಡ್ಕೋಬಹುದು, ಏನೇ ತೊಂದರೆ ಇಲ್ಲ. ಈ ಸುಮಾರು ಇದು 100 ರಿಂದ 125 ರೂಪಾಯಿ ಏನೈತಿ ಸಿಗ್ತಾವ ಇವೆಲ್ಲ ಏನೈತಿ ಮಟೀರಿಯಲ್ಗಳು, ಈ ಸೂಕ್ಷ್ಮ ಪೋಷಕಾಂಶಗಳು ನಮ್ ಕತ್ತಲಗೆರೆ ಫಾರ್ಮ್ ಅಲ್ಲಿ ಸಿಗ್ತಾವು, ಶಿವಮೊಗ್ಗದಲ್ಲಿ ಸಿಗ್ತಾವು, ಇರುವಕ್ಕಿಯಲ್ಲಿ ಸಿಗ್ತಾವು, ನಿಮ್ ಹತ್ತಿರದ ಸಂಶೋಧನಾ ಕೇಂದ್ರಕ್ಕೆ ಏನೈತಿ ಭೇಟಿ ಕೊಟ್ರೆ ಇವೆಲ್ಲ ಸಿಗ್ತಾ ಇರ್ತಾವ. ಇವನ್ನ ಉಪಯೋಗಿಸ್ಕೊಂಡಿರತ್ತೆ ನೀವು ಅದನ್ನ ಏನ್ ಮಾಡ್ಬೇಕು, ನೀವು ಒಂದು ಡ್ರಮ್ ನೀರಿಗೆ ಏನೈತಿ ಹಾಕಿರ್ತಿರಲ್ಲ ಅದನ್ನ ಏನೈತಿ ಇಷ್ಟು ಪ್ರಮಾಣದಲ್ಲಿ ಹಾಕ್ಬಿಟ್ಟು ತಿರುಗಿಸ್ಬೇಕೆಲ್ಲ ತಿರುಗಿಸಿ ಮಣ್ಣೆ ಎಲ್ಲ ಏನೈತೆ ಅದನ್ನ ಮಿಶ್ರಣ ಮಾಡ್ಕೋಬೇಕು. ಮಿಶ್ರಣ ಮಾಡಿದ್ಮೇಲೆ ನಾನು ಹೇಳ್ದಂಗೆ ಏನತ್ತೆ ಇವನ್ನ ಫಸ್ಟ್ ಏನತ್ತೆ ಬಹಳ ಏನತ್ತೆ ಫೈಬರ್ ಇರ್ತಕ್ಕಂಥ ಫೈಬರ್ ಅಂತಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಪದಾರ್ಥಗಳು ಸುಮಾರು 1/2 ಅಡಿಯಷ್ಟು ಏನತ್ತೆ ಎತ್ತರದಲ್ಲಿ ಗುಂಡಿಯಲ್ಲಿ ಹಾಕ್ಬೇಕು ಅದನ್ನ ಆರಂಭದಲ್ಲಿ ಈ ಪ್ರಮಾಣದ. ಯಾಕಂದ್ರೆ ಇವು ತೋಟದಲ್ಲಿ ಇರ್ತಾವು, ಇವನ್ ಹೆಂಗ್ ಬಳಸ್ಬೇಕನ್ನತ್ತೆ ನಿಮಗೆ ತೊಂದರೆ ಆಗ್ತಿರತ್ತೆ. ಹಂಗಾಗಿ ಇವನ ಕೆಳಭಾಗದಲ್ಲಿ ಹಾಕಿದ್ರೆ ಕೊಳೆಯಕ್ಕೆ ಏನತ್ತೆ ಈಸಿ ಆಗುತ್ತೆ, ಮೇಲ್ಭಾಗದಲ್ಲಿ ಹಾಕ್ಬಾರ್ದು. ಇವನ್ ಕೆಳಭಾಗದಲ್ಲಿ ಹಾಕ್ತಿರಿ, ಇದ್ರ ಮೇಲ್ಗಡೆ ಏನೈತಿ ಈಗ ಸ್ಲರಿ ಏನೈತಿ ರೆಡಿ ಮಾಡ್ಕೊಂಡಿರ್ತಿರಲ್ಲ ಅದನ್ನ ಅದ್ರ ಮೇಲ್ಗಡೆ ಏನೈತಿ ಸ್ಲರಿ ಏನೈತಿ ಹಾಕ್ತಾ ಹೋಗ್ಬೇಕು, ಅದನ್ನ ತುಳಿಬೇಕು ನೀಟಾಗಿ, ಮತ್ತೆ ಅದೆಲ್ಲ ಏನೈತಿ ತೊಯ್ಬೇಕು, ಸಂಪೂರ್ಣವಾಗಿ ತೊಯ್ಬೇಕು, ಹಸಿ ಆಗಿರ್ಬೇಕು ಎಲ್ಲ ಏನೈತೆ. ಆ ಲೇಯರ್ ಮುಗಿದ್ಮೇಲೆ ಮತ್ತೆ ಏನೈತಿ ಅದ್ರ ಮೇಲಿನ ಲೇಯರ್ ಏನೈತಿ ಸುಮಾರು 1/2 ಅಡಿ 3/4 ಅಡಿ ಏನೈತಿ ಮತ್ತೆ ಅಡಿಕೆ ಸಿಪ್ಪೆಗಳನ್ನ ಏನೈತಿ ಹಾಕ್ಕೊಂತ ಹೋಗ್ಬೇಕು, ಮತ್ತೆ ಅದ್ರ ಮೇಲ್ಗಡೆ ಏನೈತಿ ಹಿಂಗೆ ಏನೈತಿ ಮತ್ತೆ ಅದ್ರ ಮೇಲ್ಗಡೆ ಮತ್ತೆ ಇದೇ ತರ ನಾನು ಹೇಳಿದ್ನಲ್ಲ, ಡ್ರಮ್ ಅಲ್ಲಿ ನೀರ್ ತಗೊಂಡು ಸಗಣಿ ಗೊಬ್ಬರ ಹಾಕಿ ಕಾಂಪೋಸ್ಟ್ ಕಲ್ಚರ್ ಹಾಕಿ ಬದುವಿನ ಮಣ್ಣು ಹಾಕಿ ಇವನ್ನೆಲ್ಲ ಹಾಕ್ಬೇಕು, ಮತ್ತೆ ಅದನ್ನ ತಿರುಗಿಸ್ಬೇಕು, ಮತ್ತೆ ಅದ್ಲೆಲ್ಲ ಅಡಿಕೆ ಸಿಪ್ಪೆ ಹಾಕ್ಬೇಕು ತುಳಿಬೇಕು, ತುಳಿದಾದ್ಮೇಲೆ ಮತ್ತೆ ಏನತ್ತೆ ಈ ಗಂಜಲ ಏನತ್ತೆ ಅದ್ರ ಮೇಲೆ ಏನತ್ತೆ ಸುರಿಬೇಕು ಏನತ್ತೆ ಎಲ್ಲ ಏನತ್ತೆ ತೊಯಿಸ್ಬೇಕಾಗತ್ತೆ ಅದನ್ನ. ಅಲ್ಲಿ ಗಾಳಿ ಏನತ್ತೆ ಇರಬಾರ್ದು, ಆ ತರ ಏನತ್ತೆ ತುಳಿಬೇಕು ನೀವು ಆದಷ್ಟು ಏನತ್ತೆ ಹಂಗೆ ತುಳಿದು ಇದನ್ನೇನತ್ತೆ ಸುಮಾರು ಏನತ್ತೆ ನೀವು ಆ ಪಿಟ್ ಏನ್ ಮಾಡ್ಕೊಂಡಿರ್ತೀವಲ್ಲ ಗುಂಡಿ ಏನತ್ತೆ ತುಂಬುವರೆಗೆ ಏನತ್ತೆ ತುಂಬ್ಕೊಂತ ಹೋಗ್ಬೇಕು. ಇದನ್ನ ಎಲ್ಲ ಒಂದೊಂದ ಲೇಯರ್ ಬೈ ಲೇಯರ್ ಪದರ್ ಪದರ್ ಏನತ್ತೆ ಮಾಡ್ಕೊಂತ ಹೋಗ್ಬೇಕು. ಸುಮಾರು ಏನತ್ತೆ ನಮಗೆ 1/2 ಅಡಿಯಿಂದ 1 ಅಡಿ ಏನತ್ತೆ ಅದಕ್ಕಿಂತ ಒಂದೊಂದು ಪದರ ಏನತ್ತೆ 1/2 ಅಡಿಯಿಂದ 1 ಅಡಿ ಏನತ್ತೆ ಎತ್ತರ ಮಾಡ್ಬೇಕು. ನಾವು ಸಡನ್ ಆಗಿ 2 ಅಡಿ 3 ಅಡಿ ಏನತ್ತೆ ಮಾಡಕ್ ಹೋಗ್ಬಾರ್ದು, 1/2 ಅಡಿ ಏನತ್ತೆ ಮಾಡ್ಬೇಕು. ಅದು ಸಾಧ್ಯ ಅದ್ರ ಜೊತೆಗೆ ಏನತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಕಸ ಕಡ್ಡಿಗಳು ಬದುವಲ್ಲಿ ಇರ್ತಕ್ಕಂಥ ಕಸ ಕಡ್ಡಿಗಳು ಮಧ್ಯದಲ್ಲಿ ಮಿಶ್ರಣ ಮಾಡಿದ್ರು ಒಳ್ಳೇದು. ಬೇರೆ ಏನತ್ತೆ ಬೆಳೆ ಅವಶೇಷಗಳು ಇದ್ರು ಸಹ ಒಳ್ಳೇದು, ಏನ್ ತೊಂದರೆ ಇಲ್ಲ, ಬೇರೆ ಯಾವ್ದು ಮಿಶ್ರಣ ಇದ್ರು ಒಳ್ಳೇದು. ಇದು ಯಾಕೆ ಅಂತ ಅಡಿಕೆ ಯಾಕಂತಂದ್ರೆ ಈ ಒಂದು ಪ್ರದೇಶದಲ್ಲಿ ಉದ್ದೇಶದಿಂದ ನಾವು ಬೇರೆ ವೇಸ್ಟ್ ಇದ್ರು ಹಾಕ್ಬೋದು ಅಂತ. ಕಸ ಕಡ್ಡಿ ನಿಮ್ಮ ತೋಟದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಏನತ್ತೆ ಮಿಶ್ರಣ ಮಾಡಬಹುದು. ಗೊಬ್ಬರ ಗಿಡದಿಂದ ಎಲೆಗಳು ಇರ್ತಾವು, ಗಿಡ ಮರದ ಎಲೆಗಳು ಇರ್ತಾವು, ಮಿಶ್ರಣ ಮಾಡಿ ಏನತ್ತೆ ನೀವು ಹಾಕೊಂತ ಹೋಗಿ ಸುಮಾರು ಏನೈತೆ ಅದ್ ನಕ್ಕಂತ ಹೋಗಿ ಅದನ್ನ ಒಂದೇ ಸಮೇತ ಮಾಡ್ಬೇಕಾಗಿಲ್ಲ, ಸುಮಾರು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಹತ್ರ ಯಾವ ಯಾವಾಗ ಸಿಗುತ್ತೆ ಸುಮಾರು 1 ತಿಂಗಳದೊಳಗಡೆ ಇದನ್ನ ಪಿಟ್ ಏನೈತಿ ತುಂಬಸೋದೇನೈತಿ ಕಾರ್ಯ ಏನೈತಿ ಮುಗಿಸ್ಕೊಳ್ಳಿ ಏನೈತಿ. ಯಾಕಂದ್ರೆ ಒಂದೇ ದಿವಸ ಸಗಣಿ ಏನೈತಿ ನಿಮಗೆ 100 kg ಸಿಗಕ್ ಆಗಲ್ಲ, 10 kg ಅಂತ ಏನೈತಿ. ದಿನಕ್ಕಿಂತ ದಿನ ದಿನ ಮಾಡ್ಕೊತ ಹೋದ್ರೆ ಸುಮಾರು ಒಂದು 15 ಒಂದು ತಿಂಗಳಲ್ಲಿ ಏನೈತಿ ಈ ಪಿಟ್ ಏನೈತಿ ತುಂಬುತ್ತೆ. ತುಂಬಿಸಿದ ಮೇಲ್ಗಡೆ ಏನೈತಿ ಮತ್ತೆ ಒಂದು ತುಂಬಿ ಆದ್ಮೇಲೆ ಒಂದು ವಾರ ಬಿಟ್ರೆ ಮತ್ತೆ ಅದು ಕುಸ್ತೇನೈತಿ, ಮತ್ತೊಂದು ಅಡಿ ಏನೈತಿ, ಅರ್ಧ ಅಡಿ ಏನೈತಿ, ಜಾಗ ಏನೈತಿ ಉಳಿತೈತಿ. ಅವಾಗ ಮತ್ತೊಂದು ಲೇಯರ್ ಹಾಕ್ಬಿಟ್ಟೇನೈತಿ ಕಂಪ್ಲೀಟ್ ಆಯ್ತಿ ಮಾಡಿ. ಇದು ಈ ರೀತಿಯಿಂದ ಮಾಡೋದ್ರಿಂದ ಈ ಗೊಬ್ಬರದ ಕೊಳೆಯುವಿಕೆ ಕೊಳೆಯುವಿಕೆಗೆ ಏನು ಧಕ್ಕೆ ಆಗೋದಿಲ್ವಾ? ಇಲ್ಲ, ಧಕ್ಕೆ ಆಗಲ್ಲ ಸರ್. ಇದನ್ನ ಕೊಳಿಲಿಕ್ಕೆ ಏನೈತಿ ಈ ತರ ಮಾಡ್ತಾ ಇರೋದ್ ನಾವು, ಯಾಕಂದ್ರೆ ಬೇಗ ಕೊಳಿಬೇಕಂತಂದ್ರೆ ಅಲ್ಲಿ ತಾಪಮಾನ ಬಿಲ್ಡಪ್ ಆಗ್ಬೇಕು, ತಾಪಮಾನ ಏರಿಕೆ ಆಗ್ಬೇಕು. ತಾಪಮಾನ ಯಾವಾಗ ಏರಿಕೆ ಆಗತ್ತೆ, ಒಂದಕ್ಕೊಂದು ಏನೈತಿ ಬಹಳ ಯಥೇಚ್ಛವಾಗಿ ಹತ್ರ ಇದ್ದಾಗ ಏನೈತಿ ಗಾಳಿ ಆಡಿನ ಅಂತಂದ್ರೆ ತಾಪಮಾನ ರೈಸ್ ಆಗಲ್ಲ. ಹಂಗಾಗಿ ಆತರ ಏನೈತಿ ಏರ್ ಟೈಟ್, ಏರ್ ಗಾಳಿ ಆಡ್ಲಾರ್ದಂಗೆ ಏನೈತಿ ನಾವು ತುಳಿದ್ರೆ ಏನೈತಿ ತಾಪಮಾನ ಜಾಸ್ತಿ ಆಗುತ್ತೆ. ತಾಪಮಾನ ಜಾಸ್ತಿ ಆದಾಗ ಅಲ್ಲಿ ನಮಗೇನೈತಿ ಗೊಬ್ಬರ ಏನೈತಿ ಆಗಿರ್ತಕ್ಕಂತ ಏನೈತಿ ಸಿಪ್ಪೆಗಳು ಏನೈತಿ ಬೇಗ ಕೊಳಿಲಿಕ್ಕೆ ಏನೈತಿ ಸ್ಟಾರ್ಟ್ ಆಗ್ತವೆ. ಅದ್ರ ಜೊತೆಗೆ ಇವೆಲ್ಲ ಸೂಕ್ಷ್ಮ ಪೋಷಕಾಂಶಗಳನ್ನ ಉಪಯೋಗಿಸ್ಕೊಂಡಿರತ್ತೆ. ಈ ಲಾಸ್ಟ್ ಏನೈತಿ ಹಂಗ ಹಾಕಿದ್ಮೇಲೆ ಅದ್ರ ಮೇಲ್ಗಡೆ ಏನೈತಿ ಪದರ, ಲಾಸ್ಟ್ ಪದರ ಹಾಕಿದ್ಮೇಲೆ ನೀವು ಮೇಲ್ಗಡೆ ಏನೈತಿ ಒಂಥರ ಮಣ್ಣು ಮತ್ತೆ ಏನೈತಿ ಸಗಣಿ ಎಲ್ಲ ಮಿಶ್ರಣ ಮಾಡ್ಬಿಟ್ಟೇನೈತಿ ಬರಣಿ ಮೇಲೆ ಹೆಂಗ ಮಿಸ್ತೀವಲ್ಲ ನಾವು ಆತರ ಕಂಪ್ಲೀಟ್ ಏನೈತಿ ಸಾರಿಸಿನತ್ತಿ ಏರ್ ಟೈಟ್ ಆಗಿ ಮುಚ್ಚಿದ್ರು ಬಹಳ ಒಳ್ಳೇದು. ಆತರ ಮುಚ್ಚಿಬಿಟ್ಟೇನೈತಿ ನಮಗೆ ಒಂದಿನ ಬಿಟ್ಟು ಒಂದಿನ ಏನೈತಿ ನೀರ್ ಹೊಡಿತಾ ಇರ್ಬೇಕು, ಇದಕ್ಕೆ ಹಾರಬಾರ್ದೇನತ್ತಿ. ಆತರ ಏನೈತಿ ನೀವು ಒಂದಿನ ಬಿಟ್ಟು ಒಂದಿನ ಏನೈತಿ ನೀರ್ ಹೊಡಿತಾ ಹೋದ್ನಂತಂದ್ರೆ ಸುಮಾರು ಇದೇನೈತಿ ನಿಮಗೆ ಒಂದು ಅಡಿಕೆ ಸಿಪ್ಪಿ ಗಟ್ಟಿ ಇರೋದ್ರಿಂದ ನಮಗೆ 2-3 ತಿಂಗಳ ಕಾಲ ಏನೈತಿ ಕೊಳಿಲಿಕ್ಕೆ ಏನೈತಿ ಬೇಕಾಗತ್ತೆ. ಅರ್ಧ ಕೊಳಿಲಿಕ್ಕೆ ಏನೈತಿ, ಸಂಪೂರ್ಣ ಕೊಳಿಯಲ್ಲ, ಅರ್ಧ ಕೊಳಿಲಿಕ್ಕೆ ಏನೈತಿ ಒಂದು 3 ತಿಂಗಳ ಟೈಮ್ ತಗೊಳತ್ತೆ. 3 ತಿಂಗಳ ಆದ್ಮೇಲೆ ಏನೈತಿ ಇದನ್ನ ತಿರ್ಗಾ ಬರ್ಗ ಅಂದ್ರೆ ಕೆಳಗಿನ ಮೇಲೆ ಮೇಲೆ ಕೆಳಗೆ ಏನೈತಿ ಮಿಶ್ರಣ ಮಾಡಿದ್ನಂತಂದ್ರೆ ನಮಗೆ ಮೇಲೆ ಏನೈತಿ ಕೊಳಿಲಾರ್ದಿರ್ತಕ್ಕಂಥದ್ದು ಕೆಳಗಡೆ ಹೋಗುತ್ತೆ, ಕೊಳ್ತಿರೋದ್ ಮೇಲೆ ಬರುತ್ತೆ, ಅರ್ಧಕ್ಕೆ ಮರದ ಆಲ್ಮೋಸ್ಟ್ ಏನೈತಿ ಕೊಳ್ತಿರುತ್ತೆ. ಅದು ಮತ್ತೊಂದ್ ಸ್ವಲ್ಪ ದಿನ ಏನೈತಿ ಬಿಟ್ಟಂತಂದ್ರೆ ಅವಾಗ ತಾಪಮಾನ ಕಡಿಮೆ ಆಗಿರುತ್ತೆ. ಸುಮಾರು 3 ತಿಂಗಳಿಗೆ ಫಸ್ಟ್ 1 ತಿಂಗಳಲ್ಲಿ ತಾಪಮಾನ ರೈಸ್ ಆಗುತ್ತೆ, ಆ ನಂತರ ಏನೈತಿ ಕಡಿಮೆ ಆಕೆಂತ ಹೋಗುತ್ತೆ. ಹಿಂಗೆ ಹಂಗ ಕೊಳತೆ ಏನೈತಿ ಇದಾಗತ್ತಲ್ಲ ಅವಾಗ ತಾಪಮಾನ ಕಡಿಮೆ ಆಗುತ್ತೆ. ಅದನ್ನ ಮಿಶ್ರಣ ಮಾಡಿ ಮಿಕ್ಸ್ ಏನೈತಿ ಕೆಳಗಿನ ಮೇಲೆ ಅದನ್ನೆಲ್ಲ ಮಾಡಿದಾಗ ಏನಾಗತ್ತೆ ಅಂತಂದ್ರೆ ನಾವು ಸೂಕ್ಷ್ಮ ಪೋಷಕಾಂಶಗಳನ್ನೇನೈತಿ ಎರೆಹುಳುಗಳನ್ನೇನೈತಿ ಬಿಡ್ಲಿಕ್ಕೆ ಏನೈತಿ ಅನುಕೂಲ ಆಗತ್ತೆ. ಅವಾಗ ಇದು ಎಲ್ಲ ಏನೈತಿ ಅರ್ಧ ಕೊಳತಿತ್ತಂತಂದ್ರೆ ಎರೆಹುಳುಗಳು ತಿನ್ನಕ್ ಸ್ಟಾರ್ಟ್ ಆಗ್ತಾವೆ. ನಮ್ಮ ಎರೆಹುಳುಗಳು ಹೆಂಗಂತಂದ್ರೆ ಕಸ ಕಡ್ಡಿ ಏನೈತಿ ಕೊಳಿಲಾರ್ದ ಇರ್ತಕ್ಕಂಥದ್ನ ತಿನ್ನಲ್ಲ, ಅರ್ಧ ಮರ್ಧ ಕೊಳತಿದ್ರೆ ಮಾತ್ರ ಏನೈತಿ ಅದು ಎರೆಹುಳು ತಿನ್ನೋದು. ಅವಾಗ ನಾವೇನತ್ತಿ ಸುಮಾರು 1 ಟನ್ ಇದಕ್ಕೆ ಏನೈತಿ ನಾವು 1 kg ಹುಳುಗಳನ್ನ ಏನೈತಿ ಪ್ರಮಾಣದಲ್ಲಿ ಏನೈತಿ ಎರೆಹುಳುಗಳು ಏನೈತಿ ತಂದೇನೈತಿ ಇದಕ್ಕೆ ಬಿಡ್ಬೇಕಾಗತ್ತೆ. ಅದು ಕಂಪ್ಲೀಟ್ ಅರ್ಧಕ್ಕೆ ಮರ್ದ ಕೊಳತಿದ್ರೆ ಇಲ್ಲಂತಂದ್ರೆ ಇನ್ನೊಂದಿಷ್ಟ ದಿನ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಇದೆಲ್ಲ ಏನತ್ತೆ ಈ ತರ ಹುಳುಗಳು ಬಿಟ್ಟಾಗ ಏನಾಗುತ್ತೆ ಅದು ಮತ್ತೆ ಏನೈತಿ ಸುಮಾರು 2 ತಿಂಗಳು ಏನೈತಿ ಗೊಬ್ಬರ ಏನೈತಿ ಆಗ್ಲಿಕ್ಕೆ ಏನೈತಿ ಟೈಮ್ ತಗೊಳತ್ತೆ. ಎರೆಹುಳು ಗೊಬ್ಬರ ನೀವು ಎರೆಹುಳು ಬಿಡಲಾರ್ದಂಗನು ಗೊಬ್ಬರ ಮಾಡ್ಕೋಬಹುದು. ಎರೆಹುಳು ಬಿಟ್ಟಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಳತ್ತೆ, ಸುಮಾರು 6 ತಿಂಗಳು, 3 ತಿಂಗಳು ಮತ್ತೆ 3 ತಿಂಗಳು, 6 ತಿಂಗಳಾಗತ್ತೆ. ಎರೆಹುಳು ಬಿಟ್ಟಿನಂತ ಏನಾಗುತ್ತೆ 3 ತಿಂಗಳು ಮತ್ತೆ ಅದ್ರ ಜೊತೆ 2 ತಿಂಗಳ 2.5 ತಿಂಗಳ 1 ತಿಂಗಳು ಏನೈತಿ ಕಡಿಮೆ ಆಗ್ಬಹುದು. ಮತ್ತೆ ಎರೆಹುಳು ಗೊಬ್ಬರ ಏನಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ನಾರ್ಮಲ್ ಗೊಬ್ಬರಕ್ಕಿಂತ ಏನೈತಿ ಎರೆಹುಳು ಗೊಬ್ಬರದಲ್ಲಿ ಸಾಕಷ್ಟು ಗ್ರೋತ್ ಪ್ರಮೋಟಿಂಗ್ ಹಾರ್ಮೋನ್ಸ್ ಅಂತ ಹೇಳ್ತೀವಲ್ಲ ಅವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಇದರಲ್ಲಿ ಇದ್ರ ಜೊತೆಗೆ ಏನೈತಿ ಸಾಕಷ್ಟು ಪೋಷಕಾಂಶಗಳು ಏನೈತಿ. ಯಾಕೆ ಇವತ್ತು ನಮ್ಗೆ ಅಡಿಕೆ ಸಿಪ್ಪೆ ಗೊಬ್ಬರ ಏನೈತಿ ಬೇರೆ ಗೊಬ್ಬರಕ್ಕಿಂತ ಏನೈತಿ ಹೋಲಿಸಿದ್ರೆ ಬಹಳಷ್ಟು ಒಳ್ಳೇದಂತ ನಾಕೇನೈತಿ ಹೇಳ್ಬೇಕಂತಂದ್ರೆ ನಮ್ಮ ಅಡಿಕೆ ಸಿಪ್ಪೆಯಲ್ಲಿ ಗೊಬ್ಬರ ಮಾಡಿರ್ತಕ್ಕಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶ್ ಇರುತ್ತೆ, ಮತ್ತೆ ಫಾಸ್ಫರಸ್ ಇರುತ್ತೆ, ರಂಜಕ ಇರುತ್ತೆ. ಯಾಕೆ ನಮಗೆ ಬೇರೆ ಏನೈತಿ ನಮ್ಮ ಕೊಟ್ಟಿಗೆ ಗೊಬ್ಬರ ತಗಾದ್ರೆ 0.5%, 0.15%, 0.5% ಸಾರಜನಕ ರಂಜಕ ಪೊಟ್ಯಾಶ್ ಇರುತ್ತೆ. ಬಟ್ ನಮ್ಮ ಅಡಿಕೆ ಸಿಪ್ಪೆಯಲ್ಲಿ ಎಷ್ಟಂತಂದ್ರೆ ಸುಮಾರು ನಮಗೇನೈತಿ 1%, 0.5%, 2.5% ಪೊಟ್ಯಾಶ್ ಏನೈತಿ ನಮಗೇನತ್ತಿ ಸಿಗುತ್ತೆ. ಸುಮಾರು ನಮಗೆ ಇದರಲ್ಲಿಂದ 2-4 ಪಟ್ಟು ಏನೈತಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳಿರ್ತಾವ. ಇವತ್ತು ನಮ್ಮ ರೈತರಿಗೆ ಏನೈತಿ ಗೊತ್ತಿರಬಹುದು, ಈ ಅಡಿಕೆ ಗಿಡಕ್ಕೆ ಪೋಷಕಾಂಶ ಅಂತ ನಾವು ಕೊಡ್ಬೇಕಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅಡಿಕೆಗೆ ಡಿಮ್ಯಾಂಡ್ ಇರೋದಂತಂದ್ರೆ ಪೊಟ್ಯಾಶ್ ಕಂಟೆಂಟ್ ಏನೈತಿ. ಪೊಟ್ಯಾಶ್ ಒಂದು ಮರಕ್ಕೆ ಅಂದ್ರೆ ನಮ್ಮ ಅಡಿಕೆ ಗಿಡಕ್ಕೆ ಏನೈತಿ ಎಷ್ಟು ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ ಒಂದು ಅಡಿಕೆ ಗಿಡಕ್ಕೆ 100 ಗ್ರಾಮ್ ಏನೈತಿ ಸಾರಜನಕ, 100 ಗ್ರಾಮ್ ರಂಜಕ, 140 ಗ್ರಾಮ್ ಏನೈತಿ ಪೊಟ್ಯಾಶ್ ಏನೈತಿ. ಈ ಪ್ರಮಾಣದಲ್ಲಿ ನಾವು ಗೊಬ್ಬರ ಕೊಡ್ತಕ್ಕಂಥದ್ದು ಏನತ್ತೆ ಇದರಲ್ಲಿ ಹೋಲಿಸಿದ ನಾವು ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಪೊಟ್ಯಾಶ್ ಏನತ್ತೆ ಜಾಸ್ತಿ ಇರತಕ್ಕಂಥದ್ದು. ನಾವು ರೈತರು ಏನತ್ತೆ ಪೊಟ್ಯಾಶ್ ತಗೋಣ ರೈತರು ನಾವು ಮಾರ್ಕೆಟ್ ಅಲ್ಲಿ ಪೊಟ್ಯಾಶ್ ಕೊಂಡ್ಕೋಬೇಕಾದ್ರೆ ಇವತ್ತು ಕಾಸ್ಟ್ಲಿ ಇದೆ. ಅದು ಸುಮಾರು ಏನತ್ತೆ 1 bag ₹2,000 ಏನತ್ತೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಯಾರು ರೈತರು ಸಂತಾನೆ ಅದಕ್ಕೆ ಇನ್ವೆಸ್ಟ್ ಮಾಡಲ್ಲ. ನಾವು ಈ ಗೊಬ್ಬರ ಏನತ್ತೆ ಉಪಯೋಗಿಸ್ಕೊಂಡ್ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪೊಟ್ಯಾಶ್ ಕೊಟ್ಟಂಗಾಗತ್ತೆ. ಇನ್ಡೈರೆಕ್ಟ್ ಆಗಿ ಪೊಟ್ಯಾಶ್ ಕೊಟ್ಟನಂತಂದ್ರೆ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಏನೈತಿ ನಮ್ಮ ಗಿಡ ಏನೈತಿ ಬೆಳವಣಿಗೆ ಮಾಡ್ಕೊಂತತಿ. ಮತ್ತೆ ಭೂಮಿಯಲ್ಲಿ ತೇವಾಂಶ ಏನೈತಿ ಹಿಡಿದಿಟ್ಕೊಳ್ಳೋದು, ಭೂಮಿ ಏನೈತಿ ಯಾವುದೇ ತೊಂದರೆಗಳಿಗೆ ಏನೈತಿ ಬಂದ್ರು ಏನೈತಿ ತಡ್ಕೊಳ್ಳಂತ ಶಕ್ತಿ ಏನೈತಿ ಈ ಪೊಟ್ಯಾಶ್ ಕಂಟೆಂಟ್ ಏನೈತಿ ನಮ್ಮ ಗಿಡಕ್ಕೆ ಏನೈತಿ ಕೊಡ್ತಕ್ಕಂಥದ್ದು. ಹಂಗಾಗಿ ಈ ಗೊಬ್ಬರ ಏನೈತಿ ಉಪಯೋಗ ಮಾಡ್ಕೋಬೇಕು. ಈ ಗೊಬ್ಬರದಿಂದ ಇಷ್ಟೆಲ್ಲ ಲಾಭಗಳಿದ್ದಾವೆ, ಸಾಕಷ್ಟು ಸೂಕ್ಷ್ಮ ಜೀವಿಗಳು ಬರ್ತಾವು, ಅದ್ರ ಜೊತೆಗೆ ನಾನು ಹೇಳಿದಂಗೆಲ್ಲ ಇವೆಲ್ಲ ಏನತ್ತೆ. ಮತ್ ಇನ್ನೊಂದೇನತ್ತೆ, ರೈತರು ಬಹಳಷ್ಟು ಏನತ್ತೆ ಏನ್ ಮಾಡ್ತಾರಂತಂದ್ರೆ ಇದರಲ್ಲಿ ರೋಗ ಬರುತ್ತೆ ಅಡಿಕೆ ಗಿಡಕ್ಕಿತ್ತಂತಂದ್ರೆ ಇದರಲ್ಲಿ ದೊಣ್ಣೆ ಹುಳ ಬರುತ್ತೆ, ಇವು ಎಲ್ಲ ಪರಿಕಲ್ಪನೆ ಇದಾವು. ಇದು ಯಾಕೆ ನಿಮಗೇನತ್ತೆ ಇದನ್ನ ತಲೆಯಿಂದ ತೆಗೆದಾಕಿ, ಯಾಕಂತಂದ್ರೆ ಇದರಲ್ಲಿ ರೋಗ ಬರಬಾರ್ದಂತಂದೇನತ್ತೆ ನಾವು ಅಷ್ಟು ತಾಪಮಾನದಲ್ಲಿ ಏನತ್ತೆ ಇದು ಗೊಬ್ಬರ ಆಗುತ್ತೆ. ಸುಮಾರು ಏನತ್ತೆ 30-40 degrees ಏನತ್ತೆ ಟೆಂಪರೇಚರ್ ಏನತ್ತೆ ಬಿಲ್ಡಪ್ ಆಗುತ್ತೆ ಅಲ್ಲಿ 40 degrees ತನಕ ಹೋದಾಗ ಏನಾಗುತ್ತೆ ಆ ತಾಪಮಾನಕ್ಕೇನತ್ತೆ ಈ ಸೂಕ್ಷ್ಮ ಜೀವಿಗಳು ಇದರಲ್ಲಿ ಬದುಕಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ ಈ ಸಾಕಷ್ಟು ನಾವು ಕೊಟ್ಟಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳಂತಂದ್ರೆ ಮೆಟಾರೈಜಿಯಂ ಇದೆ. ಮೆಟಾರೈಜಿಯಂ ಅಂತ ಬಂದ್ಬಿಟ್ಟು ಏನತ್ತೆ ಅಲ್ಲಿ ನಮಗೆ ದೊಣ್ಣೆ ಹುಳು ಏನೈತಿ ಸಾಯಿಸ್ತಕ್ಕಂಥ ಶಕ್ತಿ ಇರತಕ್ಕಂಥ ಸೂಕ್ಷ್ಮ ಜೀವಿಗಳು ಅದನ್ನು ಹೋಗ್ಬಿಟ್ಟು ಸಾಯಿಸ್ತಕ್ಕದು. ಮತ್ತೆ ಅದ್ರ ಜೊತೆಗೆ ಏನೈತಿ ಸಾಕಷ್ಟು ರೋಗಗಳು, ಕೊಳೆ ರೋಗ ಇರ್ಬೋದು, ಸೂಕ್ಷ್ಮ ಫಂಗಸ್ ಎಲ್ಲ ಅಂತಂದ್ರೆ ನಾವು ಶಿಲೀಂಧ್ರಗಳಿಗೇನತ್ತಿ ರಾಮಬಾಣ ಅಂತಂದ್ರೆ ಟ್ರೈಕೋಡರ್ಮ ಇದೆ, ಸುಡೋಮನಸ್ ಇದೆ, ಅದು ಅದನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಹಂಗಾಗಿ ಇಲ್ಲಿ ರೋಗ ಹರಡುತ್ತೆ ಅನ್ನೋದೇನತ್ತೆ ತಪ್ಪು ಕಲ್ಪನೆ. ಕಂಪ್ಲೀಟ್ ಆಗಿ ಕೊಳತಿರೋ ಗೊಬ್ಬರ ಇತ್ತಂತಂದ್ರೆ ರೋಗ ಹರಡಂಗಿಲ್ಲ. ಅದ್ರ ಜೊತೆಗೆ ಇಷ್ಟೆಲ್ಲ ಸಾಕಷ್ಟು ಪೋಷಕಾಂಶಗಳು ಸಿಗ್ತಾವ. ಏನು ಈಗ ನೀವು ಈಗ ಆಗ್ಲೇ ಹೇಳಿದ್ರಿ, ಬೇರೆ ಒಂದು ಗೊಬ್ಬರಕ್ಕೆ ಹೋಲಿಸಿದ್ರೆ ಇದು ಒಂದು ಉತ್ಕೃಷ್ಟ ಗೊಬ್ಬರ ಅಂತ ಹೇಳ್ತಾ ಇದ್ರಿ. ಇನ್ನೂ ಒಂದು ಹೆಚ್ಚಿನ ಈ ಅಡಿಕೆ ಸಿಪ್ಪೆ ಒಂದು ಗೊಬ್ಬರದ ಬಗ್ಗೆ ಹೇಳುದಾದ್ರೆ ಇದು ಎಷ್ಟರ ಮಟ್ಟಿಗೆ ಲಾಭದಾಯಕ ಆಗಿದೆ ಬೇರೆ ಒಂದು ಗೊಬ್ಬರಕ್ಕೆ ಹೋಲಿಸಿದ್ರೆ ಅಂತ ಅನ್ನೋದು ಹೇಳ್ತೀರಾ ಸರ್? ಈಗ ನಾವು ಬೇರೆ ಅಂತಂದ್ರೆ ತಿಪ್ಪೆ ಗೊಬ್ಬರ ಏನೈತಿ ಹೋಲಿಸಿದ್ ಅಂತಂದ್ರೆ ಸುಮಾರು ಏನೈತಿ ರೈತರ ಏನೈತಿ 1 kg ತಿಪ್ಪೆ ಗೊಬ್ಬರ ಏನೈತಿ ಇವತ್ತು ನಮಗೆ ಕೆಜಿಯಲ್ಲಿ ಮಾತಾಡ್ತೀನಿ ನಾನು. ನೀವೆಲ್ಲ ಟನ್ ಗಟ್ಟಲೆ ತರ್ತೀರಿ, ಕೆಜಿಯಲ್ಲಿ ಮಾತಾಡಬೇಕಂತಂದ್ರೆ ಸುಮಾರು 8-10 rupees ಏನೈತಿ ಬೀಳುತ್ತೆ ರೈತರಿಗೆ. ಅದೇ ತರನೇ ಐತಿ ಅದರಲ್ಲಿ ಗೊಬ್ಬರದಲ್ಲಿ ಇರತಕ್ಕಂಥ ಪೋಷಕಾಂಶಗಳ ಪ್ರಮಾಣ ಆಲ್ಮೋಸ್ಟ್ 2-4 times ಏನೈತಿ ಕಡಿಮೆ. ಈ ಗೊಬ್ಬರ ಏನೈತಿ ನೀವೇ ತಯಾರು ಮಾಡ್ಕೊಂಡ್ರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇದೆ, ಹಂಗಾಗಿ ನಿಮಗೆ ಸಾಕಷ್ಟು ಲಾಭ ಸಿಗುತ್ತೆ ಇಲ್ಲಿ. ಮತ್ತೆ ಪೊಟ್ಯಾಶ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದೇನತ್ತಿ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಏನತ್ತಿ ಸಾಕಷ್ಟು ಏನತ್ತಿ ನಿಮಗೆ ಎರೆಹುಳುಗಳು ಇನ್ವಾಲ್ವ್ ಆಗೋದ್ರಿಂದ ಎರೆಹುಳುಗಳು ಪ್ರಮೋಟಿಂಗ್ ಗ್ರೋತ್ ಹಾರ್ಮೋನ್ಸ್ ಗ್ರೋತ್ ರೆಗ್ಯುಲೇಟರ್ಸ್ ಏನತ್ತಿ ಸಾಕಷ್ಟು ಸಿಗ್ತವೆ. ಅದ್ರ ಜೊತೆ ಜೊತೆಗೆ ನೀವು ಸಾಕಷ್ಟು ಏನತ್ತಿ ಸೂಕ್ಷ್ಮ ಪೋಷಕಾಂಶಗಳು ನಾವು ರಾಸಾಯನಿಕದಿಂದ ಕೊಡೋದಾಯ್ತಂತಂದ್ರೆ ಸೂಕ್ಷ್ಮ ಇವೆಲ್ಲ ಏನತ್ತಿ ಫಂಗಸ್ ನಿರೋಧಕ ರೋಗ ನಿರೋಧಕ ಶಕ್ತಿ ಕೊಡ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನೈತಿ ನಾವು ಒದಗಿಸಕ್ಕೆ ಏನತ್ತೆ ಆಗಲ್ಲ. ಅದು ಇದ್ರ ಜೊತೆಗೆ ಏನತ್ತಿ ಕೊಡ್ಬೋದು. ಅದ್ರ ಜೊತೆಗೆ ಏನತ್ತಿ ಇದ್ರಲ್ಲಿದ್ದ ಸಾಕಷ್ಟು ಲಾಭ, ಯಾಕಂದ್ರೆ ನಿಮ್ಮ ಹತ್ರ ಮಟೀರಿಯಲ್ ಇರುತ್ತೆ, ಇದಕ್ಕೆ ಖರ್ಚು ಏನತ್ತಿ ಸಾಕಷ್ಟು ಕಡಿಮೆ ಆಗುತ್ತೆ. ಸುಮಾರು ಒಂದು ಪಿಟ್ ಏನತ್ತಿ ಮಾಡ್ಕೋಬೇಕಾದ್ರೆ ನಮ್ಮ ಹತ್ರ ಏನತ್ತಿ ಆಲ್ರೆಡಿ ರೈತರ ಸಲಹೆ ತಗೊಂಡ್ ಮಾಡಿದವರು 10-20,000 ತಲೆ ಏನತ್ತಿ ಈ ತರ ಗುಂಡಿಗಳು ಮಾಡ್ಕೊಂತಾರೆ. ಅದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬಹುದೇನತ್ತೆ, ಇಷ್ಟು ಖರ್ಚಲ್ಲಿ ಏನತ್ತೆ ಅದು ಶಾಶ್ವತ ಅಂದ್ರೆ ಸುಮಾರು ಏನತ್ತಿ 5-10 years ಏನತ್ತಿ ಬರುತ್ತೆ ಅದು ಗುಂಡಿ ಏನತ್ತೆ ಮಾಡ್ಕೊಂಡಂತಂದ್ರೆ. ಈಗ ಅದರಲ್ಲಿ ಆತರ ಮಾಡ್ಕೊಂಡಾಗ ಇದ್ರಲ್ಲಿದ್ದ ಖರ್ಚುನು ಬಹಳ ಕಡಿಮೆ, ಯಾಕಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ರಾ ಮಟೀರಿಯಲ್ ಯೂಸ್ ಮಾಡ್ಕೊಂಡಿರ್ತೀವಿ, ಸುಮಾರು ಸೂಕ್ಷ್ಮ ಪೋಷಕಾಂಶಗಳನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ 1,000 ಏನತ್ತೆ ಖರ್ಚಾಗುತ್ತೆ. ಇದನ್ನು ತುಂಬಲಿಕ್ಕೆ ಏನತ್ತೆ ನೀವು ಲೇಬರ್ ಕಾಸ್ಟ್ ಹಂಗೆ ಏನತ್ತೆ ನೀವೇ ಕೆಲಸ ಮಾಡ್ಬೇಕು. ಇದಕ್ಕೆ ಈಗ ಸುಮಾರು ಏನತ್ತೆ 1-2 hours ಇಲ್ಲಿ ಖರ್ಚಾಯ್ತಂತಂದ್ರೆ 500-1,000 rupees ಅಂತಂದ್ರು 2,000 ಇದು 1,000 ಮತ್ತೆ ಸೂಕ್ಷ್ಮ ಪೋಷಕಾಂಶ ಅದು 1,000-2,000 ನೀವು ಗುಂಡಿಗಳು ಏನತ್ತೆ 1 year ಏನತ್ತೆ 2 times ಏನತ್ತೆ ತೆಗಿಬಹುದು. ಅದು ಗುಂಡಿ ಖರ್ಚು ಸಹ ಒಂದೊಂದು ಗುಂಡಿಗೆ ಏನತ್ತೆ 1,000 ಅಂತ ಹಿಡ್ಕೊಂಡು ಹೋದ್ರೆ ನೀವು ಈಗಿನ ಪ್ರಮಾಣದಲ್ಲಿ 10 years ಏನತ್ತೆ ಲೆಕ್ಕ ಹಾಕಿ ಅಂದ್ರೆ 20 years ಅಲ್ಲಿ ಮುಟ್ಟಕ್ಕೆ ಏನತ್ತೆ ನಾವು ಲೆಕ್ಕ ಹಾಕಿ ಅಂದ್ರೆ 1,000 ಏನತ್ತೆ ಗುಂಡಿ ಖರ್ಚು. 3,000 ಏನತ್ತೆ ನೀವು ಖರ್ಚು ಮಾಡಿ ನೀರು ಹೊಡಿಲಿಕ್ಕೆ ಮತ್ತೊಂದು ಲೇಬರ್ ಖರ್ಚು ಮಾಡಿದ್ರೆ 3,500 ಖರ್ಚಿದ್ನ ಅಂತ ತೆಗೆದ್ರೆ ಈ ಉತ್ಕೃಷ್ಟವಾದ ಗೊಬ್ಬರ ಏನತ್ತೆ ನಿಮಗೆ ಆಲ್ಮೋಸ್ಟ್ ಡಬಲ್ ರೇಟ್ 15-20 rupees ಏನತ್ತೆ ಕೆಜಿ ಅನ್ನಂಗೆ ಲೆಕ್ಕ ಇಡ್ಕೊಂಡ್ರೆ ನಮಗೆ ಟನ್ ಏನತ್ತೆ ಸುಮಾರು ನಮಗೆ 2,000-3,000 rupees ಒಂದು ಟನ್ ಏನತ್ತೆ ಇದು ನಮಗೆ ಮಾರಾಟ ಮಾಡಬಹುದು. ಅಷ್ಟು ಏನತ್ತೆ ನಮ್ಮ ಜಮೀನಿಗೆ ಉಪಯೋಗಿಸೋದಲ್ದೇನೆ ಇದು ಮಾರಾಟವಾಗಿ 20,000 ಏನತ್ತೆ ಬೆಲೆ ಬಾಳುತ್ತೆ. ಒಂದು ಪಿಟ್ಟಿಂದ 20,000 ಏನತ್ತೆ ಬೆಲೆ ಬಾಳತಕ್ಕಂತ ಏನತ್ತೆ ಗೊಬ್ಬರ ಸಿಗುತ್ತೆ ನಮಗೆ. ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ನಮ್ಮ ರೈತರು ಅಡಿಕೆ ಬೆಳೆಗಾರರು ಪಡೆಯುವುದಾದರೆ ದೂರವಾಣಿ ಸಂಖ್ಯೆ ಹೇಳಿ ಸರ್. ನಮ್ಮ ದೂರವಾಣಿ ಸಂಖ್ಯೆ ಏನತ್ತೆ ಸರ್? 9535-73-51-82 ಸರ್. ಇನ್ನೊಂದ್ಸರಿ 9535-73-51

ಕೇಳುಗರೆ, ನಾಳೆ ಸಂಜೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆ ಶೇಂಗಾ ಬೆಳೆ ನಿರ್ವಹಣೆ ಕುರಿತು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಸವಳಂಗದ ರೈತರಾದ ಬಸವರಾಜಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಇವರನ್ನು ಸಂದರ್ಶಿಸುವರು ಡಾಕ್ಟರ್ ಎಸ್ಎಂ ಸುಧಾಕರ್. ಹಾಗೆ ಬೇಸಿಗೆಯ ಮೆಕ್ಕೆಜೋಳ ಬೆಳೆ ನಿರ್ವಹಣೆ ಕುರಿತು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಹಾರೋ